ಆರಂಭ. ನಾಳೆ ಚಿಕ್ಕಮಗಳೂರು ಉತ್ಸವಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೋಕರ್ಣ ತರಕಾರಿ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳು, ಈ ಕುರಿತು ಕುಮಟಾದ ಬಂಕಿಕಕೊಳ್ಳದ ಮನೋಹರ್ ದೇವುಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ಮನೋಹರ್ ದೇವಗೌಡ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಗೋಕರ್ಣದ ಸುತ್ತಮುತ್ತ ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಅಂತ ಕಾಣ್ತದೆ. ಬಹಳಷ್ಟು ವರ್ಷಗಳಿಂದ ಇಲ್ಲಿ ತರಕಾರಿಯನ್ನ ಸಾಂಪ್ರದಾಯಿಕವಾಗಿ ಸಾವಯವ ಗೊಬ್ಬರವನ್ನ ಬಳಸಿಕೊಂಡು ಮಾಡ್ತಾ ಇದ್ದೀರಿ ಅಂತ ಕೇಳಿದಿರಿ. ಸ್ವಲ್ಪ ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಗೋಕರ್ಣ ಭಾಗದ ರೈತರು ಚಿಕ್ಕ ಹಿಡುವಳಿದಾರರು ಹಾಗೂ ಮಿಶ್ರ ಬೇಸಾಯವನ್ನು ಅವಲಂಬಿಸಿಕೊಂಡಿದ್ದಾರೆ. ಅಂದ್ರೆ ಒಂದೇ ಬೆಳೆಯನ್ನೇ ಅವಲಂಬಿಸಿಕೊಂಡಿಲ್ಲ. ಹಾಗೂ ಇಲ್ಲಿಯ ತರಕಾರಿಗಳು ಮತ್ತು ಹಾಗೂ ಬೆಳೆಗಳು ಹಿಂದಿನಿಂದಲೂ ರೈತರು ಬಹುಶಃ ಹಾಲಕ್ಕಿಗಳು 80% ಹಾಲಕ್ಕಿಗಳಿದ್ದಾರೆ. ಅವರು ಸಾವಯವ ಗೊಬ್ಬರ ಅಂದ್ರೆ ಗೋ ಸಾಕಾಣಿಕೆ ಮೂಲಕ ಇಲ್ಲಿಯ ಬೆಳೆಗಳನ್ನು ಬೆಳೀತಾ ಇದ್ರು, ಈಗಲೂ ಬೆಳೀತಾ ಇದ್ದಾರೆ. ಅದರ ನಂತರ ನಾವು ಇಲ್ಲಿ ರೈತರಿಗೆ ಒಂದು ಆಸೆಯಾಗಿ ನಾವು APMC ಮೆಂಬರ್ ಆದ ನಂತರ 2020 ಇಲ್ಲಿ ಒಂದು ರೈತರ ಒಕ್ಕೂಟ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಗೋಕರ್ಣ ತರಕಾರಿ ಬೆಳೆಗಾರ ಸಂಘವನ್ನು ಹುಟ್ಟಾಕಿದ್ವಿ. ನಮ್ಮ ಸಂಘದಲ್ಲಿ ಈಗ ಸರಣಿ 700 ರೈತ ಸದಸ್ಯರಿದ್ದಾರೆ. ಅವರಿಗೆ ನಾವು ಮಾಹಿತಿ ಕೊಡೋದ್ರ ಜೊತೆಗೆ ಬೀಜ ಕೊಡೋದ್ರ ಜೊತೆಗೆ ಗೊಬ್ಬರ ಕೊಡೋದ್ರ ಜೊತೆಗೆ ಹಾಗೂ ಮನೋವಿಕಾಸ ಸಂಸ್ಥೆ ಹಾಗೂ ನಬಾರ್ಡ್ ಹಾಗೂ ಕೃಷಿ ಇಲಾಖೆ ಆಶ್ರಯದಲ್ಲಿ ನಮ್ಮ ಒಂದು ಸಂಘ ಈ ವರ್ಷ 3ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದೆ. ಈಗ ಸಂಘಟಿತರಾಗಿ ಇಂತಹ ಒಂದು ತರಕಾರಿ ಕೃಷಿಯನ್ನ ಮಾಡುವುದಕ್ಕೂ ವೈಯಕ್ತಿಕವಾಗಿ ಅಥವಾ ಒಂದು ಮನೆಯ ಮಟ್ಟದಲ್ಲಿ ಮಾಡುವುದಕ್ಕೂ ಏನು ವ್ಯತ್ಯಾಸ ಇದೆ, ಏನು ಅನುಕೂಲತೆ ಇದೆ ಇವರಿಗೆ? ಸಂಘಟಿತರಾದವಾಗ ನಾವು ಒಂದೊಂದು ಗುಂಪನ್ನು ಮಾಡಿದ್ದೇವೆ. ಅಂದ್ರೆ ನಾವು ಬೆಳೆದ ಬೆಳೆಯನ್ನ ನಾವೇ ಮಾರ್ಕೆಟಿಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ನಮ್ಮ ರೈತ ಉತ್ಪಾದಕ ಸಂಘದಲ್ಲಿ ಕಲ್ಪಿಸಿದ್ದೇವೆ. ಅಂದ್ರೆ ನಾವು ನಮ್ಮ ಬೆಳೆ ಇಲ್ಲೇ ಬಾರದಲ್ಲ, ಈಗ ಹೊರ ಜಿಲ್ಲೆಗೆ ಹೊರ ರಾಜ್ಯಕ್ಕೆ ಹೋಗುವಂತಹ ವ್ಯವಸ್ಥೆಗೆ ನಾವು ಕನೆಕ್ಟ್ ಆಗಿದ್ದೇವೆ. ಆ ಕನೆಕ್ಟ್ ಮೂಲಕ ಇಲ್ಲಿಯ ರೈತರಿಗೆ ಈ ಭಾಗದ ಬೆಳೆಗಳನ್ನು ಹೊರಗಡೆ ವ್ಯವಸ್ಥೆ ಮಾಡಿ ಆರ್ಥಿಕವಾಗಿ ಪ್ರಬಲರಾಗಬೇಕವರು, ಮತ್ತೆ ಬೆಳೆ ಬೆಳೆಯಲು ಉತ್ತೇಜನ ಕೊಡುವ ಒಂದು ಉದ್ದೇಶದಿಂದ ನಾವು ರೈತರನ್ನೆಲ್ಲ ಒಗ್ಗೂಡಿಸಿ ಮತ್ತು ರೈತ ಗುಂಪನ್ನು ಮಾಡಿದ್ದೇವೆ. ಈಗ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ ಅವರಿಗೆ. ಮಜ್ಜಿಗಿಲಿಯ ಮೆಣಸು, ಗೋಕರ್ಣ ಮೆಣಸು ಅಂದ್ರೆ ಭಾಳ ಫೇಮಸ್ಸು. ಹಾಗಾಗಿ ಅದನ್ನು ಮಜ್ಜಿಗೆ ಮೆಣಸು ಮಾಡಿ ಪ್ಯಾಕೆಟಿಂಗ್ ಮಾಡಿ ನಮ್ಮ ರೈತ ಉತ್ಪಾದ ಸಂಘದಲ್ಲಿ ಮಾರಾಟ ಮಾಡೋದು. ಇಲ್ಲಿಯ ಕುಂಬಳಕಾಯಿಯನ್ನು ಹಾಗೂ ಇಲ್ಲಿ ಹಲವಾರು ಬೆಳೆಗಳನ್ನು ಸ್ಟಾಕ್ ಮಾಡಿ ಅದರಿಂದ ಇವರಿಂದ ರೈತರಿಂದ ಉತ್ಪಾದನೆ ಮಾಡಿ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ವೈಯಕ್ತಿಕವಾಗಿ ಮಾಡಿದವಾಗ ವೈಯಕ್ತಿಕ ಪಾಪ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ದಿವಸ ಬೆಳೆಯನ್ನು ಈ ದಿವಸ ಮಾರಾಟ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ಹಾಗೆ ನಾವಿವತ್ತು ನಮ್ದು APMC ಒಂದು ಗುಡನಲ್ಲಿ ಸ್ಟೋರೇಜ್ ವ್ಯವಸ್ಥೆ ಏನ್ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತರಕಾರಿಯ ಸ್ಟಾಕ್ ಇಟ್ಕೊಂಡು ನಂತರ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗೆ ಎಲ್ಲೆಲ್ಲ ಅನುಕೂಲ ಇದೆ, ಬೇಡಿಕೆ ಇದೆ, ಹೆಚ್ಚಿನ ನಮ್ದು ಬೆಂಗಳೂರು ತನಕ ನಮ್ಗೆ ಬೇಡಿಕೆ ಬಂದಿದೆ, ಅಲ್ಲಿ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿದೆ. ಮತ್ತೆ ಹೆಚ್ಚಿನದಾಗಿ ಈ ನಮ್ಮ ಭೂರಕ್ಷಕ ಸಮೃದ್ಧಿ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಉಪಯೋಗಿಸಿ ಹೆಚ್ಚಿನ ತರಕಾರಿಗಳನ್ನ ನಾವು ಸಾವಯವದಲ್ಲೇ ಆರ್ಗಾನಿಕ್ ಫುಡ್ ಬೆಳಿಬೇಕಂತ ವಿಚಾರದಲ್ಲಿ ರೈತ ಸಂಘಟನೆ ಮತ್ತು ರೈತರಿಗೆಲ್ಲ ಗೋವು ಸಾಕಾಣಿಕೆ ಅನುಕೂಲ ಮಾಡಿಕೊಡುವ ಸಲುವಾಗಿ ನಾವು ನಮ್ಮ ನಬಾರ್ಡ್ ಸಹಯೋಗದಲ್ಲಿ ರೈತರಿಗೆ ಗೋ ಸಾಕಾಣಿಕೆಗೆ ಆಕಳನ್ನು 2 ಹಸುವನ್ನು ಕೊಡಲಿಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಈಗಾಗಲೇ 150 ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಆ 150 ಜನ ಗೋ ಸಾಕಾಣಿಕೆ ಮಾಡಿದ್ರು ಮತ್ತು ಜೇನು ಕೃಷಿಗೆ ಉತ್ತೇಜನ ಕೊಡ್ತಾ ಇದ್ದೇವೆ ಮತ್ತು ಕೋಳಿ ಸಾಕಾಣಿಕೆ ಉತ್ತೇಜನ ಕೊಡ್ತೇವೆ ಮತ್ತು ಕೃಷಿ ಇಲಾಖೆ ನಮಗೆ 55 ಲಕ್ಷ ರೂಪಾಯಿ ಕೃಷಿ ಸಾಮಾನುಗಳನ್ನು ಸಬ್ಸಿಡಿ ದರದಲ್ಲಿ ಕೃಷಿ ಇಲಾಖೆಗೆ ಕೊಟ್ಟಿದ್ದಾರೆ. ಅದು ದೊಡ್ಡ ನಮ್ಮ ರೈತರಿಗೆ ಉಪಕಾರ. ಆ ಒಂದು ಇದರಲ್ಲಿ ನಾವು ಸಬ್ಸಿಡಿ ದರದಲ್ಲಿ ರೈತರಿಗೆ ಮಷಿನನ್ನು ಉಪಯೋಗ ಮಾಡಿ ಮತ್ತು ಟ್ರ್ಯಾಕ್ಟ್ರನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ಹೆಚ್ಚಿನದಾಗಿ ಎಲ್ಲ ಭಾಗದ ರೈತ ಇನ್ನೂ ಮತ್ತು ಹೆಚ್ಚಿನ ರೈತರು ನಮ್ಮ ಸಂಪರ್ಕ ತಗೊಂಡು ಇನ್ನೂ ಹೆಚ್ಚು ರೈತರನ್ನು ರೈತರು ಬೆಳೀಲಿಕ್ಕೆ ಏನು ನಮ್ಮಿಂದ ಸಹಾಯ ಆಗಬೇಕು ಅದನ್ನು ನಾವು ಮಾಡಬೇಕಂತ ಉದ್ದೇಶದಿಂದ ನಮ್ಮ ರೈತ ಸಂಘವನ್ನು ಮುಂದುವರಿಸ್ತಾ ಇದ್ದೇವೆ. ಈ ರೈತ ಉತ್ಪಾದಕ ಕಂಪನಿ ಅಥವಾ ಒಂದು ಸಂಘಟನೆಯನ್ನ ಮಾಡಿಕೊಂಡ ನಂತರ ಯಾವ ರೀತಿ ಒಂದು ಬದಲಾವಣೆ ಆಗಿದೆ ಮತ್ತು ಎಷ್ಟು ಪ್ರದೇಶದಲ್ಲಿ ಈ ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ದಾರೆ? ಸಾಧಾರಣ ಇಲ್ಲಿ ಗೋಕರ್ಣದಿಂದ ಗಂಗೆಕೊಳ್ಳ ಗ್ರಾಮ ಇದೆ, ಸಾಧಾರಣ 5 ಕಿಲೋಮೀಟರ್ 6 ಕಿಲೋಮೀಟರ್ ಫುಲ್ ತರಕಾರಿ ಬೇಸಾಯನೇ ಇವರು ಉದ್ಯೋಗ. ವರ್ಷ ಪೂರ್ತಿ ಅಂದ್ರೆ ಮಳೆಗಾಲ 3 ತಿಂಗಳು ಹೊರತುಪಡಿಸಿ ಮಳೆಗಾಲ ನಂತರ ಮಳೆ ಬೀಳುತ್ತಾನೆ ಜೂನ್ ಎಂಡ್ ತನ ಕಲ್ಲಂಗಡಿ ಇರ್ಬೋದು, ಗೆಣಸು ಇರ್ಬೋದು, ಕುಂಬಳಕಾಯಿ ಇರ್ಬೋದು, 16 ವಿಧದ ಅಂದ್ರೆ ಚಿಕ್ಕಡುಳಿದಾರೆ ಅಂತ ಹೇಳಿದೆ ಮಿಶ್ರ ಬೇಸಾಯ. ಅವ್ರವ್ರು ಯಾವ್ದು ಅನುಕೂಲ ಇದೆ ಅದನ್ನ ಬೆಳೀತಾ ಇದ್ದಾರೆ. ಹಾಗಾಗಿ ಹೆಚ್ಚು ಮಳೆಗಾಲದಲ್ಲಿ ಭತ್ತ ಬೆಳೀತಾರೆ. ಭತ್ತ ನಂತರ ಅಕ್ಟೋಬರ್ ಕಟಾವ್ ಆದ ನಂತರ ತರಕಾರಿಗಳನ್ನು ಮೀಸ್ತಾರೆ. ಎಲ್ಲಾ ತರಕಾರಿಗಳನ್ನು ಅವಟ್ ಅಂದ್ರೆ ಈ ಹೊರಗೆ 15 ದಿವಸಕ್ಕೆ ಬೆಳೆ ಬರ್ತದೆ, ಬಸ್ಲೆ ಬರ್ತದೆ, ಅವ ತರಕಾರಿ ನಂತರ ಲಾಸ್ಟ್ ಟೈಮ್ ಕಲ್ಲಂಗಡಿ ಹಾಕ್ತಾರೆ, ಕೆಮ್ಮುಡೆ ಬೆಳೀತಾರೆ. ಹಾಗಾಗಿ ಹಲವಾರು ವಿಧನ ರೈತರು ಅದನ್ನೇ ಅಂದ್ರೆ ಭೂಮಿಯನ್ನೇ ಅವಲಂಬಿಸಿಕೊಂಡು ಜೀವನ ಮಾಡ್ತಿದ್ದ ರೈತರು ಅಂದ್ರೆ ಗೋಕರ್ಣ ಭಾಗದ ಹಾಲಕ್ಕಿಗಳು ಭೂಮಿಯನ್ನೇ ನಂಬಿಕೊಂಡಿದ್ದಾರೆ. ಈಗ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಒಂದು ತರಕಾರಿ ಬೀಜಗಳು ಅಂತ ಒಂದು ಸಂರಕ್ಷಣೆ ಮಾಡುವ ವ್ಯವಸ್ಥೆ ಉಂಟಾ? ಇದು ಅದನ್ನು ಮಾಡಿದ್ದೇವೆ. ಈಗ ಮಳೆಗಾಲದಲ್ಲಿ ಬೆಳಿಬೇಕಾದ್ರೆ ಮೇದಲ್ಲಿ ನಾವು ಅದನ್ನ ಸ್ಟಾಕ್ ಇಟ್ಕೊಳ್ತೇವೆ, ಅದನ್ನ ರೈತರೇ ಮಾಡಿಟ್ಕೊಳ್ತಾರೆ. ಯಾವ್ಯಾವ ಬೆಳೆಯನ್ನ ಯಾವ ಟೈಮ್ ಆ ಬೀಜವನ್ನ ಸ್ಟಾಕ್ ಇಟ್ಕೊಳ್ಳುವಂತ ವ್ಯವಸ್ಥೆ ಅವರೇ ಮಾಡ್ಕೊಳ್ತಾರೆ. ಅಂದ್ರೆ ಬಹಳಷ್ಟಲ್ಲ ತಮ್ಗೆ ಎಷ್ಟು ಬೀಜ ಬೇಕು ಅದನ್ನ ಸ್ಟಾಕ್ ಇಟ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ಬಿತ್ತಾ ಇದ್ದೇವೆ, ಅದರಿಂದ ಬೆಳೆತಾಕೊಳ್ತಾ ಇದ್ದೇವೆ. ಈಗ ಗೋಕರ್ಣಕ್ಕೆ ಸೀಮಿತವಾದಂತಹ ಯಾವ್ದಾದ್ರು ಪರ್ಟಿಕ್ಯುಲರ್ ಅಥವಾ ಒಂದು ನಿರ್ದಿಷ್ಟವಾದಂತಹ ಒಂದು ತಳಿ ಅಂತ ಏನಾದ್ರು ಉಂಟಾ? ಗೋಕರ್ಣ ತರಕಾರಿ ಅಂತಾನೆ, ತರಕಾರಿ ಮಾತ್ರ ಗೋಕರ್ಣ ಫೇಮಸ್. ಅದೇ ಗೋಕರ್ಣದಲ್ಲಿ ಒಂದು ವಿಶೇಷವಾದ ತಳಿ ಅಂತ ಏನಾದ್ರು ಉಂಟಾ? ಇಲ್ಲ, ಹಾಗೇನಿಲ್ಲ. ಎಲ್ಲ ತಳಿಯನ್ನು ನಾವು ಭತ್ತ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಸಾಂಪ್ರದಾಯಿಕ ಆ ಬೀಜವನ್ನು ನಾವೇ ಇಟ್ಕೊಂಡು ನಾವೇ ಅದನ್ನ ಮುಂದಿನ ದಿನಗಳಿಂದ ಬೆಂಡೆ ಇರ್ಬೋದು. ಬೀಜ ಸಂರಕ್ಷಣೆ ಮಾಡುವಂತದ್ದು ಹೇಗೆ, ಸಂಗ್ರಹಿಸಿ ಇಡುವಂತದ್ದು? ಅದು ರೈತರು ತಮ್ಮ ಒಂದು ಹಿಂದಿನಿಂದ ಏನ್ ನಡೆದು ಬಂದದಲ್ಲ ಅದು ಒಣಸಿ ಕಾಯಿ ಸಿಪ್ಪಿಲ್ ಹಾಕಿ ಒಣಸ್ತಾರೆ, ಡ್ರೈ ಆಗ್ಬೇಕು. ಫುಲ್ ಡ್ರೈ ಆದ ನಂತರ ಅದು ಗಾಳಿ ತಾಗದಿದ್ದಂಗೆ ಬೆಳೀತಾ ಇದ್ರೆ ಪ್ಯಾಕಿಂಗ್ ಮಾಡಿರ್ತಾರೆ. ಅದನ್ನ ಯಾವ ಟೈಮ್ದಲ್ಲಿ ಬಿತ್ತಬೇಕಲ್ಲ, ಬೀಜ ಹಾಕ್ಬೇಕಲ್ಲ, ಆ ಟೈಮ್ದಲ್ಲಿ ಓಪನ್ ಮಾಡ್ತಾರೆ. ಅದನ್ನು ಸಂರಕ್ಷಿಸಿ ಇಡುವಂತ ವ್ಯವಸ್ಥೆ ಆ ರೈತರು ಅಷ್ಟು ಮಾಡ್ಕೊಂಡಿದ್ದಾರೆ. ಹಿಂದಿನಿಂದ ಸಾಂಪ್ರದಾಯಿಕ ಬೀಜ ಹೇಗೆ ರಕ್ಷಣೆ ಮಾಡ್ಬೇಕಲ್ಲ ಅದನ್ನ ರೈತರು ತಾವು ಮಾಡ್ಕೊಳ್ತಿದ್ರೆ, ಈಗ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಬೀಜವನ್ನ ಅದನ್ನು ಹೊಸ ರೂಪದಲ್ಲಿ ಸಂರಕ್ಷಣೆ ಮಾಡುವಂತ ವ್ಯವಸ್ಥೆಯನ್ನು ನಾವೀಗ ನಮ್ಮ ಸಂಘದ ವತಿಯಿಂದ ಮಾಡಬೇಕಾಗಿದೆ. ಈಗ ತಳಿ ವೈವಿಧ್ಯತೆ ಬಗ್ಗೆ ಹೇಗೆ, ಬೇರೆ ಬೇರೆ ತರಕಾರಿಗಳನ್ನ ಬೆಳೆಯುವಂತ ಒಂದು ರೈತರು ಇರ್ತಾರೆ, ಇದರಲ್ಲಿ ಏನು ಯಾವ ರೀತಿಯ ಒಂದು ವೈವಿಧ್ಯತೆ ಇದೆ ಅಂದ್ರೆ, ಅವರು ತಮ್ಗೆ ಯಾವ್ದು ಬೇಗ ಬೆಳೆ ಬರಬೇಕು? ಸಾಮಾನ್ಯವಾಗಿ ಯಾವ್ದೇ ತರಕಾರಿಗಳಿವೆ? ಚೋಳಿ ಬೆಳೀತಾರೆ, ಬೆಂಡೆಕಾಯಿ ಬೆಳೀತಾರೆ, ಮತ್ತೆ ಕಲ್ಲಂಗಡಿ ಬೆಳೀತಾರೆ, ಮೊಗೆಕಾಯಿ ಬೆಳೀತಾರೆ, ಗೆಣಸು, ಗಡ್ಡೆ ಗೆಣಸಲ್ಲಿ ಗೆಣಸು ಇಂಪಾರ್ಟೆಂಟ್, ಅದನ್ನ ಬೆಳೀತಾರೆ. ಅರವಿ ಬೆಳೀತಾರೆ, ಅರವಿ ಸೊಪ್ಪು ಕಾಮನ್, ಅರವಿ, ಮೂಲಂಗಿ, ನವಲ್ಕೋಲು, ಈ ತರಕಾರಿಗಳನ್ನ ಕಂಪಲ್ಸರಿ ಬೆಳೀತಾರೆ. ಮತ್ತೆ ಉಳ್ಳಾಗಡ್ಡೆ ಬೆಳೀತಾರೆ. ಬಹುಶಃ ಉಳ್ಳಾಗಡ್ಡೆ 1-2 ವರ್ಷದಿಂದ ಒಂದ್ ತರದ ರೋಗ ಬಂದು ಸ್ವಲ್ಪ ಬೆಳೆ ಕುಂಠಿತ ಆಗ್ತದೆ. ಅದಕ್ಕೀಗೆ ಹೊಸಲ ನಾವು ರೈತ ಸಂಪರ್ಕದ ಸಂಘದಿಂದ ರೈತರು ಕೃಷಿ ಎಂಜಿನಿಯರ್ ಬಂದು ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಅದು ವರದಿ ಬರಲ್ಲ, ಅದು ಯಾವ ರೀತಿ ರೋಗ ಬರ್ತದೆ. ಈಗಂತೂ ಹಲವಾರು ರೋಗಗಳು ಬರಲಿಕ್ಕೆ ಶುರು ಆಗಿದ್ದಾವೆ. ಅದಕ್ಕೆ ಯಾವ ರೀತಿ ಬದಲಾವಣೆ ಮಾಡ್ಬೇಕಂತ ಅದನ್ನ ಕೃಷಿ ವಿಜ್ಞಾನಿಗಳು ಬಂದಿದ್ರು, ಒಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಮಣ್ಣು ಪರೀಕ್ಷೆಯನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಮುಂದೆ ಅನುಕೂಲವಾಗಬೇಕು, ಉಳ್ಳಾಗಡ್ಡೆಯನ್ನು ಬಹಳ ಫೇಮಸ್ ಆಗಿ ಬೆಳೀತಾರೆ. 100 ವರ್ಷಗಳಿಂದ ಈ ಗೋಕರ್ಣ ಪ್ರದೇಶದಲ್ಲಿ ತರಕಾರಿಯನ್ನು ಬೆಳೀತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಕಾಯಿಲೆಗಳು ಅಥವಾ ಬೇರೆ ಬೇರೆ ಕೀಟಗಳೆಲ್ಲ ಬಾಧೆ ಜಾಸ್ತಿ ಇದೆಯಾ? ಅಲ್ಲ, ಮೊದಲಿಲ್ಲ, ಈಗೀಗಿದೆ. ಈಗೀಗ ನಮ್ದು ಇಲ್ಲಿ ಮೆಣಸು, ಬದನೆಕಾಯಿ, ಮತ್ತೆ ಹಲವಾರು ತೊಂಡೆಕಾಯಿ, ಈ ಸಲ ಹಾಗಲಕಾಯಿಗೂ ಸುದ್ದಿ ಕೇಳಿದ್ದೇನೆ, ರೋಗ ಬಾಧಿತ ಆಗ್ತಾ ಇದೆ. ಅದನ್ನ ಯಾವ ಇದ್ರಲ್ಲಿ ತಾಗ್ತಾ ಇದೆ ಅದನ್ನ ನಾವು ಈಗ ಪರಿಶೀಲನೆ ಮಾಡಿ ರೈತರಿಗೆ ಅದನ್ನ ಮಾಹಿತಿ ಕೊಡಬೇಕಾಗಿದೆ. ಮತ್ತೆ ಅದಕ್ಕೆ ಯಾವ ಔಷಧವನ್ನ ಸಿಂಪಡಣೆ ಮಾಡ್ಬೇಕಂತ ಕೃಷಿ ಅಧಿಕಾರಿಗಳಿಂದಲೇ ನಾವು ವರದಿ ತಗೊಂಡು ಮಾಡ್ತಾ ಇದ್ದೇವೆ. ಈಗ ಸಾವಯವ ಕೃಷಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ರಾಸಾಯನಿಕವನ್ನು ಸಿಂಪಡಣೆ ಮಾಡುವ ಹಾಗಿಲ್ಲ, ಅದರ ಬದಲಿಗೆ ಹುಳಿ ಮಜ್ಜಿಗೆನು ಅಥವಾ ಗೋಮೂತ್ರವನ್ನು ಏನಾದರೂ ಸಿಂಪಡಣೆ ಮಾಡ್ತಾರ? ಈ ಬೇವಿನ ಎಣ್ಣೆ, ಬೇವಿನ ಎಣ್ಣೆಯನ್ನು ಹೆಚ್ಚಿನದಾಗಿ ಮಾಡ್ತೇವೆ. ಮತ್ತು ಗೋಮೂತ್ರ ಫಸ್ಟ್ ಕ್ಲಾಸ್ ಗೊಬ್ಬರ ಅಂದ್ರೆ ನಾವು ಕೊಟ್ಟಿಗೆ ಏನು ತೊಳಿತೀವಲ್ಲ ಸಿಮೆಂಟ್ ಕೊಟ್ಟಿಗೆ, ಆ ನೀರನ್ನು ಉಪಯೋಗ ಮಾಡಿದ್ರೆ ಯಾವ ರೋಗನೂ ಬರಲ್ಲ, ಯಾವ ಬೆಳೆಗೂ ಯಾವ ಔಷಧ ಅಗತ್ಯ ಬರಲ್ಲ, ಮತ್ತೆ ಯಾವ ಗೊಬ್ಬರ ಹಾಕ್ಬೇಕಂತ ಇಲ್ಲ. ಈ ಕೊಟ್ಟಿಗೆ ತಿಳಿದ್ ಮತ್ತೆ ನಾವು ಹೋಸ್ಟೆಲ್ ನಾನು ಮೈಸೂರು ಇದಕ್ಕೆ ಯೂನಿವರ್ಸಿಟಿ ಹೋದಾಗ ಅಲ್ಲಿ ರೈತರ ಸಮ್ಮೇಳನ ಇತ್ತು, ಅಲ್ಲಿ ಒಬ್ಬ ರೈತ ನಮ್ಗೆ ಮಾಹಿತಿ ಕೊಟ್ಟ ಏನಂತಂದ್ರೆ ಸ್ಯಾಂಡ್ ಯೂರಿಯಾ ಅಂತ ಮಾಹಿತಿ ಕೊಟ್ಟ. ಸ್ಯಾಂಡ್ ಯೂರಿಯಾ ಬಗ್ಗೆ ನಮ್ಗೆ ಕಲ್ಪನೆ ಇಲ್ಲ ಆಯ್ತು, ನಾನೇ ಅವನ ಹತ್ರ ನಿಮ್ ಸಂದರ್ಶನಕಾರರಿಗೆ ಡಿಸ್ಕಸ್ ಮಾಡಿದೆ. ಸ್ಯಾಂಡ್ ಯೂರಿಯಾ ಅಂದ್ರೆ, ಸ್ಯಾಂಡ್ ಯೂರಿಯಾ ಅಂದ್ರೆ ಈ ಕೊಟ್ಟಿಗೆ ಇರ್ತಲ್ಲ ಅಲ್ಲಿ ಕೆಳಗಡೆ ಸ್ಯಾಂಡು, ಅಲ್ಲಿ ಇಲ್ಲಿ ಉಸುಕು ಸಿಗ್ತದೆ ಮರಳು, ಮರಳು ಹಾಕೊಂಡು ಆ ನೀರನ್ನಲ್ಲಿ ಇಂಗ್ಸಾದ್ಮೇಲೆ ಅದನ್ನ ಡ್ರೈ ಆದ್ಮೇಲೆ ಖಾಲಿ ಮಾಡಿ ಅದನ್ನ ಪೂರ್ತಿ ಒಣಗಿಸ್ಬೇಕು. ಒಣಗಿಸಿ ಪ್ಯಾಕೆಟ್ ಮಾಡಿ ಇಟ್ಕೊಳ್ತಾರೆ. ಸೇಮ್ ಯೂರಿಯಾ ಫೋರ್ ಏನಿದೆಯಲ್ಲ ಅದಕ್ಕಿಂತ 10 ಪಟ್ಟು ಪವರ್ ಆ ಸ್ಯಾಂಡ್ ಯೂರಿಯಾ ಬರ್ತದೆ. ಆ ರೀತಿಯಲ್ಲಿ ಈ ಯೂರಿಯನ್ನು ಮತ್ತೆ ಗೊಬ್ಬರ ಹೀರ್ಕೊಳ್ತದೆ. ಅದನ್ನ ಫುಲ್ ಡ್ರೈ ಆದ ನಂತರ ಅದು ಹೆಚ್ಚು ಪವರ್ ಆದ ಅದನ್ನ ಗದ್ದೆಗೆ ಉಪಯೋಗ ಮಾಡಿದಾಗ ಆ ರೈತರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ರೈತ ಉತ್ತಮ ಬೆಳೆಯನ್ನು ತಗೊಂಡ ಇದು ಈ ಸ್ಯಾಂಡ್ ಯೂರಿಯಾದಿಂದ. ಅವಾದ ಸ್ಯಾಂಡ್ ಯೂರಿಯಾ ಬಗ್ಗೆ ನಮ್ಗೆ ಮೈಸೂರಲ್ಲಿ ಮಾಹಿತಿ ಕೊಡ್ತಿದ್ದೆ. ಈಗ ಅದನ್ನು ನೆಕ್ಸ್ಟ್ ನಾವು ರೈತರಿಗೆ ಈ ಸಿಮೆಂಟ್ ನೆಲ ಆದ್ರೆ ಮಾತ್ರ ಆಗ್ತದೆ, ಅದು ಸಿಮೆಂಟ್ ನೆಲ ತೊಳೆದು ಅಷ್ಟೊಂದು ಯೂರಿಯನ್ ಸ್ಟಾಕ್ ಆಗ್ತದೆ, ಅಲ್ಲಿ ಅದು ಡ್ರೈ ಆಗ್ತದೆ. ಆಗ ಯೂರಿಯಾ ಅಂತ ಸ್ಯಾಂಡ್ ತನ್ನಾರೇ ಬದಲಾವಣೆ ಅಂತ ಬರುತ್ತೆ, ಅದೇ ಸ್ಯಾಂಡ್ ಯೂರಿಯಾ. ಯೂರಿಯಾ ಸೇಮ್ ಯೂರಿಯಾ ಗೊಬ್ಬರ ಸಮಾನ ಅಂದ್ರೆ ಮರಳಿನಲ್ಲಿ ಗೋಮೂತ್ರ ಮತ್ತು ಸಗಣಿ ಇದನ್ನ ಒಂದು ಮಿಶ್ರಣ ಮಾಡಿ ಅದನ್ನ ಹೀರ್ಕೊಳ್ಳೋದು ಮಾಡ್ಕೊಂಡವಾಗ ನಂತರ ಅದನ್ನ ಪೋರ್ ಇರ್ತದೆ 3 ತಿಂಗಳು 6 ತಿಂಗಳು. ಅದ್ ಪ್ಯಾಕೆಟ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೆಳೆ ಬೆಳಿತೇವಲ್ಲ ಅದನ್ನ ಹಾಕುವಂತ ವ್ಯವಸ್ಥೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಅದನ್ನ ನಾವು ನಮ್ಮ ರೈತರಿಗೆ ಈ ಸಲ ಹೇಳ್ಬೇಕಂತ ಮಾಡಿದ್ದೇವೆ ವಿಷಯ ತಿಳಿಸೋಣ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ಕೃಷಿ ಇಲಾಖೆಯವರು ಕೃಷಿ ಪಂಪ್ ಅನ್ನು ಕೊಟ್ಟಿದ್ದಾರೆ. ಮೊದಲೆಲ್ಲ ಏನಾಗ್ತಂದ್ರೆ 4 ಗಂಟೆ ರಾತ್ರಿಗೆ ಎದ್ಕೊಂಡು ಹೋಗಿ ತರಕಾರಿ ನೀರು ಹಾಕಿ ಬೆಳೆ ಬೆಳೆಯುವಂತ ಪದ್ಧತಿ ಇತ್ತು, ಪ್ರತಿಯೊಬ್ಬರು ಇತ್ತು 4 ಗಂಟೆಗೆ ಹೇಳ್ತಿದ್ರು. ಈಗ ಕೃಷಿ ಇಲಾಖೆ ಫ್ರೀಯಾಗಿ ಪಂಪ್ ಕೊಟ್ಟಿದ್ದಾರೆ, ಮತ್ತೆಲ್ಲ ಜೆಟ್ ಹಾಕಿದ್ದಾರೆ, ಪೈಲ್ ಪೆನ್ ಹಾಕಿದ್ರೆ ಸ್ವಲ್ಪ ನೀರಾವರಿಯಿಂದ ಅನುಕೂಲ. ಮತ್ತೆ ಈ ಭಾಗದಲ್ಲಿ ಎನಿ ಟೈಮ್ ನೀರು ಇರುತ್ತೆ, 10 ಅಡಿಗೆ ನೀರಿದೆ, ನೀರಿದೆ, ನೀರಂತೂ ಯಾವಾಗಲೂ ಖಾಲಿ ಆಗುದಿಲ್ಲ. ಹಾಗಾಗಿ ಈ ಕೃಷಿ ಇಲಾಖೆಯ ಒಂದು ಕೃಷಿ ಪಂಪ್ ಸೆಟ್ನಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ. ಅಂದ್ರೆ ಬೆಳಿಗ್ಗೆ ಎದ್ಕೊಂಡು ಹೋಗಿ 4 ಗಂಟೆ ನೀರು ಇದ್ ಮಾಡ್ಬೇಕಂತಿಲ್ಲ, ಸ್ವಲ್ಪ ಜೆಟ್ ಎಲ್ಲ ಕೊಟ್ಟಿದ್ದಾರೆ ಕೃಷಿ ಇಲಾಖೆರು. ಮತ್ತೆ ಸಬ್ಸಿಡಿ ದರದಲ್ಲಿ ಪೈಪ್ ಅನ್ನ ಪಂಪ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ದಿಸಲ್ಲಿ ನಮಗೆ ಬೆಳೆ ಬೆಳಿಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ, ಅನುಕೂಲ. ಈಗ ಮಿಶ್ರ ಬೆಳೆ ಬೆಳೆದಿರಂತ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ರೆ ತೊಂದರೆ ಆಗುದಿಲ್ವಾ? ಇಲ್ಲ, ತೊಂದರೆ ಆಗುದಿಲ್ಲ, ಸ್ಪ್ರಿಂಕ್ಲರ್ ಅಷ್ಟು ನೀರು ಬೇಕಾಗುದಿಲ್ಲ. ಈಗ ಸೊಪ್ಪಿನ ತರಕಾರಿಗೆ ಜಾಸ್ತಿ ನೀರು ಮಾಡ್ತಾರೆ, ಅದು ಜೆಟ್ನಿಂದ. ಯಾವ್ಯಾವ ಜೆಟ್ ಅರ್ಧ ಗಂಟೆ ಉಪಯೋಗ ಮಾಡ್ತಾರೆ, ಬೆಳಗಿನ ಟೈಮ್ ಸಂಜೆ ಟೈಮ್ ಉಪಯೋಗ ಮಾಡಿದ್ರೆ, ಬೆಳಗಿನ ಟೈಮ್ ಉಪಯೋಗ ಮಾಡೋರು ಇದಾರೆ, ಮತ್ತೆ ಪೈಪ್ ನಿಂದ ನೀರು ಬಿಡುವವರು ಇದಾರೆ. ಅದೆಷ್ಟು ಬೇಕಷ್ಟೇ ಬಿಟ್ಕೊಳ್ತಾರೆ, ಅದನ್ನ ಆದ್ರೆ ಆ ಮುಖಾಂತರ ಈಗ ಬೆಳೆ ಬೆಳೀತಾ ಇದ್ದಾರೆ. ಈ ಕಾಡು ಪ್ರಾಣಿಗಳ ಹಾವಳಿ ಹೇಗಿದೆ? ಇಲ್ಲಿ ಕಾಡು ಪ್ರಾಣಿಗಳು ಕಡಿಮೆ ಬಂದ್ರೆ ಎಲ್ಲರಿಗೂ. ಈ ಕಡೆ ನವಿಲು ಇದೆ, ನವಿಲು ಬಾಳ ಇದೆ, ಆದ್ರೆ ಬೆಳೆ ಹಾನಿ ಕಡಿಮೆನೆಯ ಬೆಳೆ ಹಾನಿ ಕಡಿಮೆ. ಮತ್ತೆ ಈಗಂತದ್ದು ಕೊಕ್ಕರೆ ಬರ್ತವೆ, ಹಲವಾರು ಪಕ್ಷಿಗಳು ಬರ್ತವೆ, ಆದ್ರೂ ಬೆಳೆಗೆ ಅಷ್ಟೇನು ಇದು ಆಗುದಿಲ್ಲ, ಅನಾಹುತಕಾರಿ ಅಲ್ಲ. ಈಗ ಹಂದಿಗಳ ಕಾಟ ಏನು ಇಲ್ಲಿಲ್ಲ, ಅಂತ ಒಂದು ವಿಶೇಷತೆ ಇಲ್ಲ ಪ್ರಾಣಿ ಅಂತ ಇದಿಲ್ಲ. ಇನ್ನೇನು ಹೆಗ್ಗಣ ಇಲ್ಲಿ ಅಲ್ಲಿ ಸ್ವಲ್ಪ ಅನಾಹುತ ಮಾಡ್ತಾರೆ, ಅದು ಕಾಮನ್, ಅದು ಯಾವ ನಿರಂತರ ಇದ್ದು. ಹೊರಗಿನಿಂದ ಬಂದಂತ ಪ್ರಾಣಿಗಳು ಕಾಡು ಪ್ರಾಣಿಗಳು ಯಾವ್ದು ಇಲ್ಲ ಇಲ್ಲಿ. ಈ ಸೀರೆಯ ಬೇಲಿ ಕಟ್ಟಿದ್ರಿಂದ ಉಪಯೋಗ ಆಗ್ತದೆ? ಇಲ್ಲ, ಅದು ನಾನು ನನಗೆ ಅದು ಕಲ್ಪನೆ ಇಲ್ಲ ಆಗಿತ್ತು, ಇದು ಯಾಕೆ ಕಟ್ತಾರೆ ಅನ್ನೋದೇ ಒಂದು ವಿಚಿತ್ರ ಆಗಿತ್ತು. ಸೀರೆಯನ್ನು ಬೇಲಿ ಕಟ್ತಾರೆ, ಅದು ಏನಾಗುತ್ತೆ ಅಂದ್ರೆ ನಾನೊಬ್ಬರ ಹತ್ರ ಕೇಳಿದೆ, ಈ ಪ್ರಾಣಿಗಳಿಗೆ ಈ ಸ್ಮೆಲ್ ಇಂಪಾರ್ಟೆಂಟು ಬಾರಿ, ಈ ಹಂದಿಗೆಲ್ಲ ಬಾರಿ ಸೂಕ್ಷ್ಮವು, ಅವು ಸ್ವಲ್ಪ ಮನುಷ್ಯನ ವಾಸನೆ ಬಂದ್ರೂ ಎಲ್ಲೂ ಬರಲ್ಲ ಕೆಲವು ಪ್ರಾಣಿಗಳು. ಆ ಒಂದು ದಿಶೆಯಲ್ಲಿ ಈ ಸೀರೆಯನ್ನು ಕಟ್ಟುವುದರಿಂದ ಅವರಿಗೆ ಮನುಷ್ಯರ ಭಯ ಒಂದಿರ್ತದೆ, ಮತ್ತೆ ಅದಕ್ಕೆ ಸ್ಮೆಲ್ ಇರ್ತದೆ ಬೇರೆ ಒಂಥರ ಈ ಬೇಲಿ ಹಾಕ್ದಂಗ. ಆವಾಗ ಅದರಿಂದ ದೂರ ಆಗ್ತಾ ಒಂದು ಈ ಹಂದಿಗಳಿಗೆಲ್ಲ ಅದನ್ನ ಹೊಳಿತದೆ ರಾತ್ರಿ. ಅದಕ್ಕೆ ಈಗ ಮಲೆನಾಡು ಪ್ರದೇಶದಲ್ಲೆಲ್ಲ ಆನೆ ಬಾರದ ಹಾಗೆ ಇದಕ್ಕೆ ಗೋಮೂತ್ರವೋ ಅಥವಾ ಏನಾದ್ರು ಸಿಂಪರಣೆ ಮೆಣಸಿನ ಹುಡಿ ಹಾಕುವಂತದ್ದೆಲ್ಲ ಇದಿರ್ತದಲ್ಲ? ಇಲ್ಲ, ಅಂತದೇನು ಆತದಿಲ್ಲ. ಇಲ್ಲಿ ಸೀರೆಗಳು ಒಂದು ಬೇಲಿ ರಕ್ಷಣೆಗೂ ಮಾಡ್ತಾರೆ, ಮತ್ತೊಂದು ಈ ಪ್ರಾಣಿಗಳು ಸ್ವಲ್ಪ ಭಯ ಪಡ್ತವೆ. ಈ ಬಟ್ಟೆಯನ್ನು ನೋಡಿದವಾಗ ಅವ್ರ ಮನಸ್ಸಿನ ಒಂದು ವಾತಾವರಣದಿಂದ ಭಯ ಪಡಿಸಲು ದೂರ ಹೋಗ್ತಾವ. ಒಂದು ಒಬ್ರು ಹೇಳದಿಕ್ಕೆ ನನಗೂ ಕಲ್ಪನೆ ಇಲ್ಲ, ಈ ಸೀರೆ ಯಾಕೆ ಕಟ್ತಾರೆ, ನಾನು ಹೀಗೆ ಸಾಮಾನ್ಯ ಕಟ್ತಾರೆ ಅಂತ ಮಾಡಿದೆ. ಈ ಹಂದಿಗಳು ಬರುವಲ್ಲಿ ಹೆಚ್ಚು ಕಟ್ತಾರಂತೆ ಅವರು, ಈ ಆ ಕಡೆ ಇದೆ ಮಿರ್ಜನ್ ಆ ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ಕಟ್ತಾರೆ. ಈ ಬಟ್ಟೆ ಹರಿದವಾಗ ಮನಸ್ಸಿನ ವಾತಾವರಣ ಇಲ್ಲಿದೆ ಅಂತ ದೂರ ಹೋಗ್ತಾವಂತ ಒಂದು ಭಾವನೆ ಇದೆ ಜನರಲ್ಲಿ. ಈ ತರಕಾರಿ ಬೆಳೆಗಾರರ ಒಂದು ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಒಂದು ಪ್ರತಿಕ್ರಿಯೆ ಹೇಗಿತ್ತು? ಇದರಿಂದ ನಮಗೆ ಏನು ಉಪಯೋಗ? ನಾವು ಈ ಹಿಂದೆ ಹೇಗಿದೆಯೋ ಹಾಗೆ ಮುಂದುವರಿತೀವಿ ಅಂತ ಹೇಳಿರ? ಇಲ್ಲ, ರೈತರಿಗೆ ಅವಶ್ಯಕತೆ ಇತ್ತು. ನಾವು ಫಸ್ಟ್ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ವಿ, ಬಹಳಷ್ಟು ಸಭೆಗಳನ್ನು ಮಾಡಿದ್ವಿ. ಮನೆ ವಿಕಾಸ ಸಂಸ್ಥೆ ಬಂದು, ನಬಾರ್ಡ್ನವ್ರು ಬಂದರು, ಕೃಷಿ ಇಲಾಖೆ ಬಂದರು, ಅವು ಗುಂಪನ್ನು ಮಾಡಿದ್ವಿ. ಗುಂಪನ್ನು ಮಾಡಿ ನಾವು ಮಾಡಬೇಕಂತ ಉದ್ದೇಶ ಎಲ್ಲ ರೈತರನ್ನ ಫಸ್ಟ್ ಕೂಡಿಸಿದ್ವಿ. ಕಡೆಗೆ ಎಲ್ಲ ರೈತರನ್ನ ಒಗ್ಗಟ್ಟು ಮಾಡಿ ಇದನ್ನ ಎಲ್ಲ ರೈತರು ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಅಂದ್ರೆ ಸಂಘ ಆಗ್ಬೇಕು, ಯಾಕಂದ್ರೆ ಎಲ್ಲದಕ್ಕೂ ಸಂಘ ಇತ್ತು. ಇಲ್ಲಿ ನಮ್ಮ ರೈತರಿಗೆ ಯಾವುದೇ ಸಂಘ ಇಲ್ಲ, ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಆಗಿತ್ತು, ಅವ್ರ ರಕ್ಷಣೆಗೆ ಯಾವ್ದಿಲ್ಲ ಆಗಿತ್ತು. ಈಗ ಇದಾದ ಸಲುವಾಗಿ ಯಾವುದೇ ಅನಾಹುತ ಏನೋ ಸಂದರ್ಭ ಬಂದ್ರೆ ನಾವು ರಕ್ಷಣೆಗೆ ಹೋಗ್ತೇವೆ. ಒಂದು ನಮ್ದೊಂದು ಗುಂಪಿದೆ, ನಮ್ದೊಂದು ಬೆಳೆ ಬರಬೇಕು ಎಂಬ ಉದ್ದೇಶದಿಂದ ಎಲ್ಲ ರೈತರು ಸಹಕಾರವನ್ನ ಬಾಳ್ ಕೊಟ್ಟಿದ್ದಾರೆ, ಬಹಳ ಈ ಸಂಘಕ್ಕೆ. ಈ ಸಂಘದಲ್ಲಿ ಎಂಟ್ರಿ ಆಗಿದ್ದಾರೆ, ಮತ್ತೂ ಎಂಟ್ರಿ ಆಗ್ತಾ ಇದ್ದಾರೆ. ಈಗ ನಾವು ಸಾಧಾರಣ 1,000 ಮೆಂಬರ್ಸ್ ಮಾಡ್ಬೇಕಂತ ಉದ್ದೇಶದಿಂದ ಈ ಮಾರ್ಚ್ದೊಳಗಷ್ಟು ಮಾಡ್ಬೇಕಂತ ಉದ್ದೇಶದಿಂದ ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ರೈತರು ನಮ್ಮ ಸಂಪರ್ಕದಲ್ಲಿ ಇರಬೇಕು ನಿರಂತರ. ಆ ಒಂದು ಉದ್ದೇಶದಿಂದ ಈಗ ಇಂಟರ್ನೆಟ್ ಅಲ್ಲಿ ಹಾಕೊಳ್ತಾ ಇದ್ದೇವೆ. ಎಲ್ಲ ರೈತರದ್ದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಮಾಡಿ ನಿರಂತರ ಸಂಪರ್ಕದಲ್ಲಿರುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಬೇರೆ ಬೆಳೆಗಳಲ್ಲೆಲ್ಲ ಸಂಸ್ಕರಣೆಗೆ ಹೆಚ್ಚು ಒತ್ತನ್ನು ಕೊಡುವುದನ್ನು ನಾವು ನೋಡ್ತೀವಿ, ಆದರೆ ತರಕಾರಿ ಬೆಳೆಗಳಲ್ಲಿ ನೇರವಾಗಿ ಮಾರಾಟ ಮಾಡುವಂತದ್ದು ಫ್ರೆಶ್ ಆಗಿರಬೇಕು ಅಂತ ಜನರು ಕೇಳ್ತಾರೆ. ಆ ತರಕಾರಿಯಲ್ಲಿ ಸಂಸ್ಕರಣೆಗೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ಸಂಸ್ಕರಣೆ ಮಾಡಬಹುದು, ಆದ್ರೆ ಇಲ್ಲಿ ಏನಾಗ್ತದೆ, ಸಂಸ್ಕರಣೆ ಇನ್ನೂ ತನಕ ನಾವು ಮಾಡುದಿಲ್ಲ. ಯಾಕಂದ್ರೆ ನಮ್ದು ಇವತ್ತು ಬೆಳೆ ತರಕಾರಿ ಇವತ್ತು ನಾಳೆ ಮಾರ್ಕೆಟ್ ಆಗಿ ಲೋಕಲ್ ಮಾರ್ಕೆಟ್ ದೂರಕ್ಕೆ ಹೋಗ್ಬೇಕು. ಸಂಸ್ಕರಣೆ ಮಾಡ್ಕೊಂಡು ನಾವು ಸಂಸ್ಕರಣೆ ರಾತ್ರಿ ಟೈಮ್ ಕಟಾವ್ ಮಾಡಿ ಬೆಳಿಗ್ಗೆ ಸಾಕು ವ್ಯವಸ್ಥೆನ ಮಾಡ್ತಾ ಇದ್ದೇವೆ. ಒಂದು ಸ್ಟೋರೇಜ್ ಮಾಡ್ಬೇಕಂತ ವಿಚಾರ ಇದೆ, ಕೋಲ್ಡ್ ಸ್ಟೋರೇಜ್ ಅಂದ್ರೆ ಈ ಬಸ್ಲಿ ಹರಿಗೆ ಎಲ್ಲ ಬಹಳ ಬೇಗ ಹಾಳಾಗ್ತವೆ. ಹಾಗಾಗಿ ಆ ಸ್ಟೋರೇಜ್ ಮಾಡುವಂತ ವ್ಯವಸ್ಥೆನು ಬೆಂಗಳೂರು ನಮ್ಗೆ ಹೇಳಿದೆ, ನೀವು ಸ್ಟೋರೇಜ್ ಮಾಡ್ಕೊಳ್ಳಿ. ಆ ಸ್ಟೋರೇಜ್ ಮುಖಾಂತರ ನಮ್ಗೆ ಸಾವಯವ ಕೃಷಿ ಗೊಬ್ಬರದಿಂದ ತರಕಾರಿಯನ್ನು ಮಾಡಿ ನಾವು ಖರೀದಿ ಮಾಡ್ತೇವೆ ಅಂತ ಇದೆ. ಆಗ ಸ್ಟೋರೇಜ್ ವ್ಯವಸ್ಥೆ ಅವಶ್ಯ ಇದೆ, ಸ್ಟೋರೇಜ್ ವ್ಯವಸ್ಥೆ. ಯಾಕಂದ್ರೆ ನಾವು ರೈತರಿಗೆ ಉತ್ತೇಜನ ಕೊಟ್ಟಾಗ ಅವ್ರು ಬೆಳೆ ಬೆಳೀತಾರೆ, ಆ ಬೆಳೆಗೆ ಬೆಲೆ ಬಂದ್ರೆ ಮಾತ್ರ ಅದಕ್ಕೆ ಮಹತ್ವ. ಬೆಲೆ ಬರ್ದೇ ಇದಾವ, ಇಲ್ಲಿ ಬೆಲೆ ಬರ್ತಾ ಇಲ್ಲ. ಈ ಗೆಣಸು ಆದಿಸ್ ತುಂಬೋರು ಮಾತ್ರ, ಬದನೆ ಆದಿಸ್ ತುಂಬೋರು ಮಾತ್ರ, ಇಲ್ದಿರೋರಿಗೆ ಲಾಸ್ ಆಗ್ಬಿಡುತ್ತೆ, ಯಾವ್ದಾರು ರೇಟಿಗೆ ಕೊಟ್ಬಿಡ್ತಾರೆ. ಅದಾಗ್ಲಿಕ್ಕಿಲ್ಲ, ಒಂದಿಷ್ಟು ಮಾರ್ಕೆಟಿಂಗ್ ಇಲ್ದಿರೋ ಅದನ್ನು ಭದ್ರವಾಗಿ ಇಡುವಂತ ವ್ಯವಸ್ಥೆ ನಾವು ಮಾಡ್ಬೇಕಂತ, ಸ್ಟೋರೇಜ್ ವ್ಯವಸ್ಥೆ ಮಾಡ್ಬೇಕಂತ ಒಂದು ಕಲ್ಪನೆ ಇದೆ ನಮಗೆ. ಈ ಮೆಣಸಿನಕಾಯಿನ ಸಂಸ್ಕರಣೆ ಬಗ್ಗೆ ನೀವು ಆವಾಗ ಪ್ರಸ್ತಾಪ ಮಾಡಿ, ಸ್ವಲ್ಪ ವಿವರವಾಗಿ ಹೇಳಿದ್ರೆ ಯಾವ ರೀತಿ ಮಾಡುವಂತಹದ್ದು, ಎಲ್ಲಿ ಅದಕ್ಕೆ ಮಾರುಕಟ್ಟೆ ಇದೆ, ಹೇಗೆ ಬೆಲೆ ಸಿಗ್ತಾ ಇದೆ? ಮೆಣಸನ್ನ ಮಜ್ಜಿಗೆಯಲ್ಲಿ ಹಿಗ್ಸಿ ಇಲ್ಲಿ ಮಾಡ್ತಾರೆ, ಅದು ಅದನ್ನ ಕಟಾವ್ ಮಾಡಿ ಆ ಮಜ್ಜಿಗೆ ಮೆಣಸು ಮಾಡಿದ್ರೆ ಅದಕ್ಕೆ ಹೆಚ್ಚು ರೇಟ್ ಇದೆ, ಮತ್ತೆ ಬಾಳ ಕಾಲ ಮುಳುಗಿಸಿಡ್ತಾರೆ. ಮಜ್ಜಿಗೆಲ್ಲಿ ಮುಳುಗಿಸಿಟ್ಟು ಅದನ್ನ ಕಟಾವ್ ಮಾಡ್ತಾರೆ. ಕಟಾವ್ ಮಾಡಿಸ ಅದ್ರದ್ದು ಖಾರ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ. ಅದ ನಂತರ ಅದನ್ನ ಬಿಸಿಲಲ್ಲಿ ಉಣಿಸ್ತಾರೆ, ಉಣಿಸ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡ್ತಾರೆ, ಫುಲ್ ಡ್ರೈ. ಅದಕ್ಕೆ ನಮ್ಗೆ ಸಿರ್ಸಿ ಕದಂಬ ಸಂಸ್ಥೆಯರು, ನೀವು ಎಷ್ಟು ಅದನ್ನ ಮಾಡಿದ್ರು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತೇವೆ, ನೀವು ಮತ್ತೆಲ್ಲೂ ಲೋಕಲ್ ಮಾರ್ಕೆಟ್ ಮಾಡಿ ನಮಗೆ ಕೊಟ್ಬಿಡಿ, ನಾವು ಅದಕ್ಕೆ ಏನು ದರ ಕೊಡ್ಬೇಕು ಅಷ್ಟು ಕೊಡ್ತೇವೆ. ನೀವು ಎಷ್ಟು ಮಜ್ಜಿಗೆ ಮೆಣಸು ಮಾಡ್ಲಿಕ್ಕೆ ಅಂತ 20 ಮಂದಿಗೆ ಮಜ್ಜಿಗೆ ಮೆಣಸಿನ ತರಬೇತಿಯನ್ನು ನಮ್ಮ ರೈತ ಮಹಿಳೆಯರು ಕೊಟ್ಟಿದ್ದಾರೆ. ಈಗ ನಾವು ಅದನ್ನ ಈ ಸಲದಿಂದ ಸ್ಟಾರ್ಟ್ ಹೋದ್ಸಲ 2 ವರ್ಷ ನಮ್ಗೆ ಏನೈತೆ, ಲಾಕ್ಡೌನ್ ಅಸಲವಾಗಿ ಯಾವುದೇ ಒಂದು ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲಿಲ್ಲ. ಹೋದ್ಸಲ ನಮಗೆ ಲಾಕ್ಡೌನ್ ಅಲ್ಲಿ ತರಕಾರಿನೂ ಹಾಗೆ ಆಯ್ತು, ಅಸ್ತವ್ಯಸ್ತ ಆಗ್ಬಿಡ್ತು. ನಾವು ಮಾರ್ಕೆಟಿಂಗ್ ಸಿರ್ಸಿ ತಗೋದ್ವಿ, ಅಲ್ಲೂ ಲಾಕ್ಡೌನ್ ಆಯ್ತು. ಹಾಗಾಗಿ 2 ವರ್ಷ ನಮ್ದು ಸಂಘ ಡೆವಲಪ್ಮೆಂಟ್ ಆಗ್ಲಿ ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ಈ ತರ ಹೀಗೆ ಇದೆ. ಮತ್ತೆ ಶೇಂಗಾ, ಇಲ್ಲಿ ಶೇಂಗಾ ಹೆಚ್ಚು ಬೆಳೀತಾರೆ. ಶೇಂಗಾವನ್ನ ಹೊರ ಕಳಿಸ್ಲಿಕ್ಕೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಶೇಂಗಾವನ್ನು ಏಡ್ ಕ್ವಾಲಿಟಿ ಮಾಡಿ ನಾವು ಶೇಂಗಾ ತರಬೇತಿಯನ್ನು ಕೊಟ್ಟಿದ್ದೇವೆ ಒಂದು 20 ಮಹಿಳೆಯರಿಗೆ. ಈಗ ಅದನ್ನು ಮಾಡಿ ಶೇಂಗಾ ಚಿಕ್ಕಿ ಅಂತ ಮಾಡಿ ನಮ್ಮ ರೈತ ಉತ್ಪಾದಕ ಸಂಘದಿಂದ ಇಲ್ಲಿಂದೇ ಮಾರ್ಕೆಟಿಂಗ್ ಮಾಡಬೇಕಂತ ಮಾಡಿದ್ದೇವೆ. ಶೇಂಗಾವನ್ನ ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ? ಶೇಂಗಾ ಸರ್ ಒಂದು 100 ಎಕರೆ ಪ್ರದೇಶದಲ್ಲಿ ಬೆಳೀತಾರೆ. 100 ಎಕರೆ ಪ್ರದೇಶದಲ್ಲಿ ಬೆಳೀತಾರೆ, ಜಾಸ್ತಿ 100-150 ಎಕರೆ ಪ್ರದೇಶದಲ್ಲಿ ಶೇಂಗಾವನ್ನು ಬೆಳೀತಾರೆ. ಮತ್ತೆ ನೀರಾವರಿ ಶೇಂಗಾನು ಬೆಳೀತಾರೆ, ಎಲ್ಲ ಮಳೆಗಾಲದಲ್ಲಿ ಕಡಿಮೆ, ಬೇಸಿಗೆಗಾಲದಲ್ಲಿ ಇಲ್ಲಿ ಬೆಳೀತಾರೆ. ಬಾಳೆ ಶೇಂಗಾ ಶೇಂಗಾ ಹೆಚ್ಚಿನ ಕಲ್ಲಂಗಡಿ ಬೆಳೀತಾರೆ. ಗೆಣಸು ಕಡಿಮೆ ಆಗಿದೆ, ಶೇಂಗಾ ಹೈಯೆಸ್ಟ್, 150 ಎಕರೆ ಶೇಂಗಾವನ್ನ ಬೆಳೀತಾರೆ ರೈತರು. ಈಗ ರೈತ ಉತ್ಪಾದಕ ಕಂಪನಿಯ ಮೂಲಕ ಅವರಿಗೆ ತರಬೇತಿ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ರಿ, ಅದಲ್ಲದೆ ಬೇರೆ ಏನು ಅನುಕೂಲತೆಗಳನ್ನು ಕೊಡಬಹುದು ಸಂಘದ ಸದಸ್ಯರಿಗೆ? ಸಂಘದ ಸದಸ್ಯರಿಗೆ ಮತ್ತು ಇನ್ನು ಹೆಚ್ಚಿನದಾಗಿ ಈ ಬೆಳೆಗಳನ್ನು ಸಂಸ್ಕರಣೆ ಮಾಡಿ ಮಾರ್ಕೆಟ್ಗೆ ಮಾಡುವಂತ ವ್ಯವಸ್ಥೆನ ಹೆಚ್ಚಿನದಾಗಿ ತರಕಾರಿಗೆ ಒತ್ತು ಕೊಡ್ಬೇಕಂತ ಇದ್ದೇವೆ ನಾವು. ಮತ್ತೆ ಜೇನು ಕೃಷಿ ಸಂಘಟನೆಗೆ ಮಾಡಬಹುದು, ಮತ್ತೆ ಬೇರೆ ಬೇರೆ ಕೃಷಿ ಮಾಡುವವರು ಇದ್ದಾರೆ ಇವಾಗ, ಇದೆ, ಇಲ್ಲಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಂದ್ರೆ ಆ ವ್ಯವಸ್ಥೆ ಇಲ್ಲ, ಗೈಡ್ಲೈನ್ಸ್ ಇಲ್ಲ. ಇನ್ನ ಒಂದು 5-6 ಮಂದಿ ಕರ್ಕೋಗಲ್ಲಿ ಆ ಜೇನು ಕೃಷಿ ಬಗ್ಗೆ ಗೈಡ್ಲೈನ್ಸ್ ಮಾಡಿದ್ದೇವೆ. ಅಂದ್ರೆ ಹೆಚ್ಚಿನದಾಗಿ ರೈತರಿಗೆ ತಾವು ಏನ್ ಮಾಡ್ತೇವಲ್ಲ ಅದಕ್ಕೆ ಮಾಹಿತಿ ಕೊರತೆ ಇರ್ತದೆ. ಹಲವಾರು ಜನ ಮಾಡ್ತಾರೆ, ಅದಕ್ಕೆ ಮಾಹಿತಿ ಕೊಡ್ತಿದ್ದೆ. ಮಾಹಿತಿ ಕೊಟ್ಟವಾಗ ಇನ್ನು ಹೆಚ್ಚಿನ ಉತ್ತೇಜನ ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಮತ್ತು ಗೋಶಾಗಣೆಗೆ ಹೆಚ್ಚಿನ ಮಹತ್ವ ಕೊಡಬೇಕಂತ ಮಾಡಿದ್ದೇವೆ ನಾವು ಈ ಸರ್. ಈಗ ರೋಗನಾಶಕಗಳಾಗಬಹುದು ಅಥವಾ ಕ್ರಿಮಿನಾಶಕಗಳಾಗಬಹುದು, ರಸಗೊಬ್ಬರ ಆಗಬಹುದು ಅಥವಾ ಇನ್ನಿತರ ಗೊಬ್ಬರಗಳಾಗಬಹುದು, ಇದರ ಪೂರೈಕೆಗೂ ಕೂಡ ಸಂಘದ ವತಿಯಿಂದ ಏನಾದ್ರು ಮಾಡ್ತೀರಾ? ಸಂಘಟನೆ ಮೂಲಕ ನಾವು ಹೆಚ್ಚಿನದಾಗಿ ಸಾವಯವ ಗೊಬ್ಬರವನ್ನೇ ಮಾಡ್ತೇವೆ. ಅದನ್ನ ಈಗ ರಾಸಾಯನಿಕವನ್ನು ಕಡಿಮೆ ಮಾಡಬೇಕಂತಾನೆ ಈಗ 2-3 ದಿನ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಏನಾಗಿದೆ ಅಂದ್ರೆ ರೈತರ ಅದಕ್ಕೆ ಹೊಂದ್ಕೊಂಡು ಬಿಟ್ಟಿರು. ಈ ಯೂರಿಯಾ ಸುಪಲ ಮೊದಲಿಂದ ಹೊಂದ್ಕೊಂಡು ಬಿಟ್ಟರು, ಅವ್ರ ಕಲ್ಪನೆ ಇಲ್ಲ, ಯೂರಿಯಾ ಸುಪಲ್ದೇ ಕಲ್ಪನೆ. ಮತ್ತೆ ಪೊಲಿಡರ್ ಅಂತ ಔಷಧಿ ಎಲ್ಲ ಬರ್ತಲ್ಲ, ಈಗ ಅದ್ರ ಬದಲಿಗೆ ಬೇವಿನ ಹಿಂಡಿ,

ಗಂಡ್ರ ಮನೆಗೆ ಹೆಣ್ಣು ಮಕ್ಕಳು ಹೋಗ್ಬೇಕಿದ್ರೆ ಆಡ್ತೀವಿ. ತಾನೋ ತನ ಮಗಳ ತೊಡೆ ಮ್ಯಾನೋ, ಚಂದ್ರನ ಮ್ಯಾನೋ, ತಾಯು ತಂದೆ ಮಗಳ ತೊಡೆ ಮ್ಯಾನೋ, ತಾಯು ತನ ಮಗಳ ತೊಡೆ ಮ್ಯಾನಿ ಕುಳ್ಳಿ ಚಿಕಂಡೆ ಏನಾಕ್ಕೆ ಕುದುಲೆಲ್ಲ ಬಳೋಗ್ಯರೋ, ತಡೆ ಮ್ಯಾನಿ ಕುಳ್ಳಿ ಚಿಕಂಡೆ ಕ್ಯಾನಿ ಕುದುಲಲ ಬಳೋ ಕುದುಲಲ ಬಳಗಳೋ ನಾಳವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ, ಕುದುಲಲ ಬಳಗಳ ತಾಯೇ ಕೇಳೇ ಮಗಳೇ ಬಡ ಉಳಿಯೋ, ಮೊನ್ನಗೆ ನಾಲೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ, ಮೊನ್ನಗೆ ನಾಲೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ, ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋ, ತೋ ಮೆಟ್ಟ ಗಳಿಯಲ ತಾಯೇ ಕೇಳೇ ಏನಾಗಬೇಕೆ ಮಗಳೇ ಬಡ ಉಳಿಯೋ, ಒಳಗಿರುವ ಚಿರ ಕವಲಿ ಕೊಟ್ಟತೋ ಲೇನಾ ಬೆಗೆ ಮಗಳೇ ಬಡ ಉಳಿಯೋ, ಬೆಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ, ಮಗಳೇ ಬಳಗುಳಿ ತಾಯೇ ಕೇಳೆ ಬಾಗಿಲ ನಂಬಿರುವ ಚಚ ಮರವೋ, ಮುಂದಿನ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟೆ ಗಳಿಯಾನೋ, ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ, ಮಗಳೇ ಮೆಟ್ಟಂಗಳಗಳವಾಗೆ ಹೊಟ್ಟೆ ಒಳಗಲ್ಲ ತಳ ಮಳಿಯೋ, ಒಳಗಲ್ಲ ಕಳ ಮಳೆ ಕಂಗಳ ಮಳಿಯೋ, ಹುಟ್ಟಿಲ್ಲ ಮಗಳೇ ನೆರ ಮನೆಯೋ, ಮಳೆ ತಂಗಳ ಮಳೆಯೋ ಒಟ್ಟಿದ ಮಗಳೇ ನರ ಮನೆಗೋ, ಮಗಳೇ ನರ ಮನೆಗೋ ಹೂವಾಗೆ ಮಗಳಂತ ಅರುವ ಬರ ಕೊಳೋ, ಮಗಳೇ ನರ ಮನೆಗೋ ಹೂವಾಗೆ ಮಗಳಂತ ಅರುವ ಭಿನ್ನಾದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋ, ಬಳಗುವಾಗ ಮನೆಯೇ ಭಿನ್ನಾದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋ, ಮಗಳೇ ಕೊಳ್ಳೋ ತೆಣೆ ಮೇಲೆ ಅಪ್ಪ ಕೇಳೋ ಮಗಳಂತ ರುವ ಬರ ಕೊಳೋ, ಮಗಳಂತರುವ ಬರ್ಕೊಳ ಪಲ ಕೇಳೋ ರುವ ನೋಡೆ ಜಾನ ಮರ ಕೊಳೋ, ಮಗಳಂತರುವ ಬರ್ಕೊಳ ಕೇಳೋ ರುವ ನೋಡೆ ಜಾನ ಮರ ಕೊಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ರಣ ಮಳೆಯಿರುವ ಚಲೋ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಗುಮೋರಿಯೋ ಒಳಗಿನ ಬಂಗ್ರಿ ಕರೆ ಕೇಳೋ ಕಲಾತೆಯೋ ಕಲ ಮೇಲೆ ತಿಂದಾಡ ಮಗಳೇ ಕಾಯ ತಿಂದಾಡ ಕಲತೆ ಭಗತರ ಮಗನೇ ಎಲ್ಲ ತಿಂದಾಡ ಮರ ಕೊಂಡು ತಿಂದಾಡ ಕಲತೆ ಭಗತರ ಮಗಳೇ ಎಲ್ಲ ತಿಂದಾಡ ಮರ ತೆಯೋ.